ಮೊದಲಿಗೆ ಕೋಳಿ ಸಾಕಾಣಿಕೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರ? ಸೊ ನಮಗೆಲ್ಲ ತಿಳಿದಿರುವಂತೆ ಈ ಕೋಳಿ ಸಾಕಾಣೆ ಪ್ರಾಚೀನ ಕಾಲದಿಂದಲೂ ಕೂಡ ಒಂದು ಹವ್ಯಾಸವಾಗಿ ಮೂಡಿ ಬಂದಿದ್ದು ಈ ದಿನ ಒಂದು ಬೃಹತ್ ಉದ್ಯಮವಾಗಿ ಲೈಕ್ ಪರಿಣಮಿಸಿದೆ. ಸೊ ಇದರಿಂದ ಏನಂತ ಹೇಳಿದ್ರೆ ಅದರಲ್ಲೂ ಹಳ್ಳಿಗಳಲ್ಲಿ ಆರ್ಥಿಕ ಮಟ್ಟವನ್ನ ಇಂಪ್ರೂವ್ ಮಾಡೋದ್ರಲ್ಲಿ ಮತ್ತೆ ಮಹಿಳೆಯರ ಸಬಲೀಕರಣದಲ್ಲಿ, ಸೊ ಈ ವೃದ್ಧೆಯರಾಗಿರ್ಬೋದು ಮತ್ತೆ ಈ ವಿಧವೆಯರು ಅಥವಾ ಮನೆಯಲ್ಲಿ ಕೆಲಸ ಸಣ್ಣ ಪುಟ್ಟ ಕೆಲಸದ ಜೊತೆಗೆ ಇದನ್ನು ಕೂಡ ಮಾಡಿಕೊಂಡು ಆರ್ಥಿಕವಾಗಿ ಸಬಲೀಕರಣ ಹೊಂದ್ತಾ ಇದ್ದಾರೆ. ಈ ಎಸ್ಪೆಷಲಿ ನಾಟಿ ಕೋಳಿಗಳು ಮತ್ತೆ ಈ ಮಾಂಸಕ್ಕಾಗಿ ಉಪಯೋಗಿಸುವಂತಹ ಕೋಳಿಗಳನ್ನ ಹಳ್ಳಿಗಳಲ್ಲಿ ಒಂದು 20-25 ಸಾಕೊಂಡ್ರೆ ಸಾಕು, ಅವ್ರಿಗೆ ತಿಂಗಳಿಗೆ ಇಷ್ಟು ಅಂತೇಳಿ ಬೃಹತ್ ಮಟ್ಟದಲ್ಲಿ ಇಲ್ಲದೆ ಇದ್ರು ಸಣ್ಣ ಪ್ರಮಾಣದಲ್ಲಿ ಅವ್ರಿಗೆ ಹೆಲ್ಪ್ ಸಹಾಯ ಮಾಡ್ತಾ ಇದೆ. ಸೊ ಈ ಉದ್ಯಮವನ್ನ ನಾವು ಜನಪ್ರಿಯ ಉದ್ಯಮವಾಗಿ ಎಲ್ಲಾ ಕಡೆನೂ ನಾವು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಹೆಚ್ಚಿನ ಕಾಳಜಿ ವಹಿಸಬಹುದು. ಸೊ ಹಳ್ಳಿಗಳಲ್ಲಿ ಎಸ್ಪೆಷಲಿ ಈ ಹಲವಾರು ರೋಗಗಳಿಂದ, ಕೊಕ್ಕರೆ ರೋಗ ಬಂತು ಅಂತೇಳಿ ಸತ್ತೋಗ್ತವೆ ಅಂತ ಹೇಳ್ತಾರೆ ಕೋಳಿಗಳು, ಮತ್ತೆ ಇದ್ದಕ್ಕಿದ್ದಂಗೆ ನಾಟಿ ಕೋಳಿಗಳು ಎಷ್ಟೊಂದು ಸಾಕ್ತಾ ಇರ್ತಾರೆ, ಸೊ 10 ಸತ್ತೋಯ್ತು, 15 ಸತ್ತೋಯ್ತು, ಆತರ ಅವರು ಆತಂಕ ಉಂಟಾಗುತ್ತೆ, ಸೊ ವರ್ತಪಡಿಸ್ತಾ ಇರ್ತಾರೆ. ಸೊ ಈಗ ಈ ಗ್ರಾಮೀಣ ಪ್ರದೇಶದಲ್ಲೇ ರೈತರಿಗೆ ಇದೊಂದು ಉಪಕಸಬಾಗಿದ್ರೂ ಕೂಡ ಎಲ್ಲಾ ನಗರ ಪ್ರದೇಶಗಳಲ್ಲಿ ಇದೊಂದು ಉದ್ಯಮವಾಗಿ ಪರಿಣಮಿಸಿದೆ. ಸೊ ಈ ಆಧುನಿಕ ಕೋಳಿ ಸಾಕಾಣಿಕೆ ಇಂದು ಜನಮನ್ನಣೆ ಪಡೆದ ಒಂದು ಉದ್ಯಮ. ಸೊ ಆದ್ರಿಂದ ಇದರಲ್ಲಿ ನಾವು ನಿರ್ವಹಣೆ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ಈ ನಿರ್ವಹಣೆಯಲ್ಲಿ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಯಲ್ಲಿ, ಪ್ರತಿಯೊಂದು ಕಾಲದಲ್ಲೂ ಕೂಡ ಅನುಗುಣವಾಗಿ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಅಂದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರೂ ನಿರ್ವಹಣೆ ಮಾಡಬೇಕಾಗುತ್ತೆ, ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ರೂ ಕೂಡ ನಿರ್ವಹಣೆ ಮಾಡಬೇಕಾಗುತ್ತೆ. ಹೌದು, ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರೇಯರ್ ಪ್ಲಾನ್ ಮಾಡಿಕೊಂಡು ಅದನ್ನ, ಸೊ ಈ ರೀತಿ ಎಲ್ಲದು ಕಾಸ್ಟ್ ಇಂದ ಹಿಡಿದು ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಫೀಡಿಂಗ್ ಎಲ್ಲದನ್ನು ಪ್ಲಾನ್ ಮ್ಯಾನರ್ ಅಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ನಮ್ಮ ಈಗ ಕೇಂದ್ರ ಬಿಂದು ಆಗಿರುವಂತವ್ರು ಅಂದ್ರೆ ಸಣ್ಣ ಸಣ್ಣ ರೈತರು, ಅವ್ರಿಗೆ ಇನ್ಫಾರ್ಮೇಶನ್, ಅವ್ರಿಗೆ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ. ಸೊ ಯಾವ ರೀತಿ ಈಗ ಒಂದು 25-30 ಕೋಳಿ ಮನೆ ಹತ್ರ ಸಾಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಚಳಿಗಾಲದಲ್ಲಿ ಅಥವಾ ಬೇಸಿಗೆಗಾಲದಲ್ಲಿ ಕೆಲವು ರೋಗಗಳು ಬರುತ್ತೆ, ಸೊ ಆ ಟೈಮಲ್ಲಿ ಸಾಯುವಂತ ಪರಿಸ್ಥಿತಿ, ಒಂದು 5 ಒಟ್ಟೋದ್ರು ಅವ್ರಿಗೆ ಆತಂಕ ಉಂಟಾಗುತ್ತೆ. ಆ ನಿಟ್ಟಿನಲ್ಲಿ ಈ ಚಳಿಗಾಲದಲ್ಲಿ ಯಾವ ರೀತಿ ನಾವು ಮುನ್ನೆಚ್ಚರಿಕೆ ವಹಿಸಬೇಕು? ಹಾಗಾದ್ರೆ ನಮ್ಮ ರೈತ ಬಾಂಧವರು ಚಳಿಗಾಲದಲ್ಲಿ ಈ ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಏನೇನು ಅಂಶಗಳನ್ನ ಗಮನಿಸಬೇಕಾಗತ್ತೆ ಅಂತೀರಿ? ಸೊ ಮೊದಲನೇದಾಗಿ ನಾವು ಉತ್ತಮ ತಳಿ ಅಥವಾ ಜಾತಿಯ ಮರಿಗಳು, ಪೌಷ್ಟಿಕ ಆಹಾರ, ರೋಗ ನಿರ್ವಹಣೆಯಿಂದ ಮಾತ್ರ ಹೆಚ್ಚು ಲಾಭ ಗಳಿಸೋಕೆ ಸಾಧ್ಯ ಆಗುತ್ತೆ. ತಳಿ ಮತ್ತು ಆಹಾರವೇನೋ ದೊಡ್ಡ ದೊಡ್ಡ ಕಂಪನಿಗಳಿಂದ ನಾವು ಪಡಬಹುದು, ಆದ್ರೆ ಅವುಗಳ ನಿರ್ವಹಣೆ ಮಾತ್ರ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಎಸ್ಪೆಷಲಿ ಹಳ್ಳಿಗಳಲ್ಲಿ ಅವ್ರ ಕೈಯಲ್ಲಿರುತ್ತೆ. ಸೊ ಅದಕ್ಕೇನು ಹೆಚ್ಚಿನ ಕಾಳಜಿ ವಹಿಸ್ಬೇಕಂತೇನಿಲ್ಲ, ಸರಿಯಾದ ಸಮಯದಲ್ಲಿ ನಾವು ಕೆಲವು ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಸೊ ಅದರಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ವಿವಿಧ ಋತುಮಾನಗಳಿಗೆ ಅನುಸಾರವಾಗಿ ನಾವು ಅವುಗಳಿಗೆ ಮೇವು ಕೊಡೋದನ್ನ, ಮತ್ತೆ ಅವುಗಳಿರುವಂತಹ ಜಾಗದಲ್ಲಿ ಲಿಟ್ಟರ್ ಅಥವಾ ಸತ್ತೆ ಅಂತ ಹೇಳ್ತೀವಿ ಅದನ್ನ ಹಾಕೋದನ್ನ, ಮತ್ತೆ ಆ ಮೇವು ಕಾಲಕಾಲಕ್ಕೆ ಲಸಿಕೆಗಳನ್ನ ಹಾಕೋದನ್ನ ನಾವು ಅನುಸರಿಸಬೇಕಾಗತ್ತೆ. ಸೊ ಹಲವು ಸಾರಿ ರೈತರು ಚಳಿಗಾಲದಲ್ಲಿ, ಅದರಲ್ಲೂ ಸಣ್ಣ ಮರಿಗಳನ್ನ ಸಾಕೋದು ಬೇಸಿಗೆಗಾಲದಿಂದ ಬಹಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಇಲ್ಲಿ ತಿಳಿದ ವಿಷಯ ಅಂದ್ರೆ, ಕೋಳಿಗಳು 55-75 ಡಿಗ್ರಿ ಫ್ಯಾರನ್ಹೀಟ್ ಈ ಉಷ್ಣಾಂಶದಲ್ಲಿ ಉತ್ತಮ ಫಲಿತಾಂಶ ನೀಡ್ತವೆ. ಉತ್ತಮ. ಸೊ ಇದರಿಂದ ಮೇಲ್ಪಟ್ಟೋದ್ರು ಮತ್ತೆ ಇದರಿಂದ ಕೆಳಪಟ್ಟರು ಕೂಡ ಅದರಲ್ಲಿ ಹಲವಾರು ಬೆಳವಣಿಗೆ ಕಡಿಮೆ ವ್ಯತ್ಯಾಸಗಳು ಕಂಡುಬರ್ತವೆ. ಅದರಲ್ಲೂ ದೊಡ್ಡ ಗಾತ್ರದ ಕೋಳಿಗಳಲ್ಲಿ, ಈ ಬಣ್ಣದ ಕೋಳಿಗಳು, ಗಿರಿರಾಜ ಕೋಳಿಗಳು ಸಾಕ್ತೀವಿ ಮಾಂಸಕ್ಕೋಸ್ಕರ ಸಾಕ್ತಾರೆ, ಅವು 3-4 ಕೆಜಿ ಮಿನಿಮಮ್ ವೆಯ್ಟ್ ಇದ್ದು ಅಪ್ ಟು 6-7 ಕೆಜಿ ತನಕನು ಬೆಳೀತಾವೆ. ಹಳ್ಳಿಗಳಲ್ಲಿ ನೋಡಿರ್ಬೋದು ನಾವು ದಪ್ಪ ದಪ್ಪ ಕೋಳಿಗಳು ಇರ್ತವೆ. ಇವು ಮಾಂಸದ ಕೋಳಿಗಳಾದ್ರಿಂದ ಅವುಗಳ ಬೆಳವಣಿಗೆ ಬಹಳ ಕುಂಠಿತವಾಗಿತ್ತು. ಅದರಲ್ಲಿ ಎಸ್ಪೆಷಲಿ 40-45 ಡಿಗ್ರಿಗಿಂತ ಕಡಿಮೆ ಉಷ್ಣಾಂಶ ಆದ್ರೆ ಅವುಗಳು ತಮ್ಮ ದೇಹದ ಬೆಳವಣಿಗೆಗೆ ಉಪಯೋಗಿಸುವಂತ ಆಹಾರದ ಭಾಗನ ಉಷ್ಣಾಂಶ ಮೇಂಟೈನ್ ಮಾಡಕ್ಕೆ, ಸಮತೋಲನ ಮಾಡಕ್ಕೆ ಬಾಡಿ ಟೆಂಪರೇಚರ್ನ ಸಮತೋಲನ ಮಾಡಕ್ಕೆ ಉಪಯೋಗಿಸ್ಕೋತವೆ. ಅವಾಗ ಏನಾಗುತ್ತೆ ಅಂದ್ರೆ ಅವುಗಳ ಬೆಳವಣಿಗೆ ಕುಂಠಿತವಾಗಿತ್ತೆ. ನಾವು ತಿನ್ನುವಂತ ಆಹಾರ ಒಂದು ರೀತಿ ಶಾಖದ ರೂಪ ಅಂತಾನೆ ಹೇಳ್ಬೋದು. ಶಾಖದ ರೂಪ ನಮ್ಗೆಲ್ಲ ತಿಳಿದಿದೆ, ಈ ಪಿಷ್ಟ ಪದಾರ್ಥಗಳು ನಾವು ಯೂಸ್ ಮಾಡೋದು ಶಾಖದ ರೂಪ, ಕಾರ್ಬೋಹೈಡ್ರೇಟ್ಸ್ ನಾವೇ ಪರಿವರ್ತನೆ ಆಗುತ್ತೆ. ಸೊ ಆ ಶಕ್ತಿ ಈಗ ಒಂದು ಸಮತೋಲನ ಮೇಂಟೈನ್ ಮಾಡಕ್ಕೆ ಬಳಸ್ಕೊಳ್ತವೆ. ಈ ಸಮತೋಲನವಾಗಿದ್ರೆ ಟೆಂಪರೇಚರ್ ಆ ಉಷ್ಣಾಂಶ ಎಲ್ಲ ಮಸಲ್ಸ್ ಅಥವಾ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಅಕ್ಯುಮುಲೇಟ್ ಆಗುತ್ತೆ, ಅವು ವೆಯ್ಟ್ ಗೈನ್ ಜಾಸ್ತಿ ಆಗುತ್ತೆ, ಇಳುವರಿ ಚೆನ್ನಾಗಿರುತ್ತೆ. ಅದೇ ಅದನ್ನ ನಾವು ಶಾಖ ಉತ್ಪಾದನೆಗೆ ಉಪಯೋಗಿಸಿದಾಗ ಲೈಕ್ ಮಸಲ್ ಬೆಳವಣಿಗೆ ಅಥವಾ ಫ್ಯಾಟ್ ಡೆಪಾಸಿಷನ್ ಅಥವಾ ಇಳುವರಿ ಕುಂಠಿತ ಆಗುತ್ತೆ. ಸೊ ಅದೊಂದು ಮುಖ್ಯವಾದದ್ದು. ಮತ್ತೆ ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾದದ್ದಂದ್ರೆ ಈ ರೋಗಗಳ ಕಾಟ ಜಾಸ್ತಿ ಆಗುತ್ತೆ ಚಳಿಗಾಲದಲ್ಲಿ. ಚಳಿಗಾಲದಲ್ಲಿ ಈ ಲಿಟ್ಟರ್ನ, ಲಿಟ್ಟರ್ ಅಂದ್ರೆ ಸತ್ತೆ ನಾವು ಯೂಸ್ ಮಾಡ್ತೀವಲ್ಲ, ಆ ಕೋಳಿ ಬೆಡ್ಡಿಂಗ್ ಮೆಟೀರಿಯಲ್, ಕೋಳಿ ಮನೆಯಲ್ಲಿ ಬೆಡ್ಡಿಂಗ್ ಮೆಟೀರಿಯಲ್ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ. ತೇವಾಂಶ 20-22% ವರ್ಗೂ ನಾವು ಉತ್ತಮ ಅಂತ ಹೇಳ್ತೀವಿ, ಕಾಪಾಡ್ಕೋಬೇಕಾಗುತ್ತೆ. ಅದರಿಂದ ಲೈಕ್ 30% ಆದ್ರೆ, ತೇವಾಂಶ ಜಾಸ್ತಿ ಆದ್ರೆ ಅದರಿಂದ ಹಲವಾರು ಬ್ಯಾಕ್ಟೀರಿಯಾಗಳ ರೋಗಾಣುಗಳು ಉತ್ಪತ್ತಿ ಆಗುತ್ತೆ, ಗ್ರೋ ಮಾಡಕ್ ಸ್ಟಾರ್ಟ್ ಮಾಡ್ತವೆ. ಮತ್ತೆ ಕೀಟಗಳು, ಇನ್ಸೆಕ್ಟ್ಸ್, ಅದನ್ನು ಕೂಡ ಸ್ಟಾರ್ಟ್ ಆಗ್ತವೆ. ಸೊ ಇದರಿಂದ ಅಮೋನಿಯಾ ಉತ್ಪಾದನೆ ಉಂಟಾಗುತ್ತೆ. ಅದರಿಂದ ನಾವು ಇದ್ರ ಬಗ್ಗೆ ವಿಶೇಷವಾದ ಗಮನ ಹರಿಸಬೇಕು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಈ ರೋಗಗಳಲ್ಲಿ ಈ ಕಾಕ್ಸಿಡಿಯೋಸಿಸ್ ಅಂತ ಹೇಳ್ತೀವಿ, ರಕ್ತ ಭೇದಿ ಉಂಟು ಮಾಡುವಂತ ರೋಗಾಣು, ಅದು ಕೂಡ ಬರುತ್ತೆ. ಈ ಸಾಲ್ಮೊನೆಲ್ಲೋಸಿಸ್ ಅಂತ ಹೇಳ್ತೀವಿ, ಅದು ಕೂಡ ಒಂದು ಬಹಳ ಮುಖ್ಯವಾದಂತ ರೋಗ. ಕೊಕ್ರೆ ರೋಗ ಅಂತ ಹೇಳ್ತೀವಿ, ವೈರಲ್ ಡಿಸೀಸಸ್. ಮತ್ತೆ ಪ್ರೀ ಡಿಸ್ಪೋಸಿಷನ್ ಅಂತ ಹೇಳ್ತೀವಿ, ಅಂದ್ರೆ ರೋಗ ಉಂಟಾಗೋದಕ್ಕೆ ಅವು ಪ್ರಚೋದನೆ ಉಂಟು ಮಾಡ್ತವೆ, ರೋಗಕ್ಕೆ ಉಂಟು ಮಾಡುತ್ತೆ. ಈ ಎಲ್ಲಾ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ಮುಖ್ಯವಾಗಿ ಕೋಳಿ ಮನೆಯ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ. ತಾವು ತಿಳಿಸಿದ್ರಲ್ಲ, ಅವುಗಳ ಒಂದು ಉಷ್ಣಾಂಶವನ್ನು ಕಾಪಾಡ್ಕೋಬೇಕು ಅಂದ್ರೆ ನಮ್ಮ ಕೋಳಿ ಮನೆಯ ನಿರ್ವಹಣೆ ಚೆನ್ನಾಗಿದ್ರೆ ನಾವು ಉಷ್ಣಾಂಶವನ್ನು ಕಾಪಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಈ ಚಳಿಗಾಲದಲ್ಲಿ ಕೋಳಿ ಮನೆಯ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ಮೊದಲನೇದಾಗಿ ಚಳಿಗಾಲದಲ್ಲಿ ಯಾವುದೇ ಕಾಲದಲ್ಲಾದ್ರೂ ಕೂಡ ನಾವು ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡಬೇಕಾಗುತ್ತೆ. ಆ ಗಿಡ ಏನಾದ್ರೂ ಇದ್ರೆ ಕಿತ್ತಾಕಂತದ್ದು, ಯಾಕೆಂದ್ರೆ ಹಾವುಗಳು ಕಾಟ ಜಾಸ್ತಿ ಇರುತ್ತೆ, ಆ ಇನ್ಸೆಕ್ಟ್ಸ್ಗಳ ಕಾಟ ಇರಬಾರ್ದು, ಫ್ಲೈಸ್, ನೊಣಗಳು ಅವತ್ರ ಕಾಟ ಇರಬಾರ್ದು ನಮ್ಗೆ. ಮತ್ತೆ ಈ ಗಿಡ ಗಂಟೆಗಳು ಬೆಳೆಯದಂತೆ ನೋಡ್ಕೊಳ್ಬೇಕು ಇಲ್ಲಿ. ಮತ್ತೆ ಇದರಿಂದ ಹಾವು, ಹೆಗ್ಣ ಇನ್ನೊಂದು ಪ್ರಾಬ್ಲಮ್ಮು, ಇಲಿಗಳು ಕೂಡ ಇನ್ನೊಂದು ಪ್ರಾಬ್ಲಮ್ಮು, ಮರಿಗಳನ್ನ ಕಚ್ಚಾಗ್ತವೆ, ಇವನ್ನ ಕಡಿಮೆ ಮಾಡ್ಕೋಬಹುದು. ಮತ್ತೆ ಇದಕ್ಕೆ ಸಾಕಷ್ಟು ಕಿಟಕಿಗಳು ಇರಬೇಕು ಆ ರೂಮ್ಗೆ ಗಾಳಿ ಸಂಚಾರಕ್ಕೆ. ಮತ್ತೆ ಅದಕ್ಕೆ ಪರದೆಗಳು ಇರಬೇಕು. ಸೊ ಹಳ್ಳಿಗಳಲ್ಲಿ ಗೋಣಿ ಚೀಲದಲ್ಲೇ ನಾವು ಪರದೆಯನ್ನ ಮಾಡ್ಕೊಬಹುದು. ಸೊ ಅದೇನಕ್ಕೆ ಅಂದ್ರೆ ವಾತಾವರಣದಲ್ಲಿರುವಂತಹ ತೇವಾಂಶನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಆ ಪರದೆಗಳು ಬಿಟ್ಟಾಗ ಸಾಕಷ್ಟು ಶಾಖ ಉತ್ಪಾದನೆಯಾಗುತ್ತೆ, ಉಳ್ಕೊಳ್ಳುತ್ತೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ವೆಂಟಿಲೇಷನ್, ಪ್ರಾಪರ್ ವೆಂಟಿಲೇಷನ್. ಮತ್ತೆ ನಾವು ಗೋಣಿ ಚೀಲ ಲಿಫ್ಟ್ ಮಾಡಿದಾಗ ಗಾಳಿ ಹವಾ ವಾತಾವರಣ ಚೆನ್ನಾಗಿರುತ್ತೆ. ಸೊ ಇದರಿಂದ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ. ಮತ್ತೆ ಸೂರ್ಯನ ಕಿರಣ ಬೀಳದಂತೆ ಪರದೆಯನ್ನು ತೆಗೆಯಬಾರದು, ಬೀಳುತ್ತಿದ್ದಂತೆ ತಕ್ಷಣನೇ ತೆಗಿಬಾರದು. ಯಾಕೆಂದ್ರೆ ಬೆಳಗ್ಗೆ ನಮ್ಗೆ ಒಂದು 7:00 ಹಂಗೂ ಕೂಡ ತುಂಬಾ ಚಳಿ ಇರುತ್ತೆ, ಎಸ್ಪೆಷಲಿ ಈ ಡಿಸೆಂಬರ್, ಜನವರಿ, ನವೆಂಬರ್ ಇಂದ ನವೆಂಬರ್ ಟು ಫೆಬ್ರವರಿ ತನಕನೂ ಕೂಡ ತುಂಬಾ ಚಳಿ ಜಾಸ್ತಿ ಇರುತ್ತೆ. ಸೊ ಅದರಿಂದ ಮರಿಗಳನ್ನು ತಡ್ಕೊಳ್ಳೋ ಅಂತ ಶಕ್ತಿ ಇರಲ್ಲ. ದೊಡ್ಡವದಕ್ಕೆ ನಾನು ಹೇಳ್ದಂತೆ ಇಳುವರಿ ಕಡಿಮೆ ಆದ್ರೂ ಅವು ಶಾಖ ಉತ್ಪತ್ತಿ ಮಾಡ್ಕೋತವೆ, ಮರಿಗಳಿಗೆ ಆ ಶಕ್ತಿ ಇರದೇ ಇರೋದ್ರಿಂದ ಅವು ಬೇಗ ಸಾವನ್ನಪ್ಪತ್ತವೆ. ಸೊ ಆದ್ರಿಂದ ನಾವು ಕೋಳಿ ಮನೆಯನ್ನ ಸ್ವಚ್ಛತೆ ಕಾಪಾಡೋದ್ರ ಜೊತೆಗೆ ಈ ಗೋಣಿ ಚೀಲದ ಪರದೆಯನ್ನ ಉಪಯೋಗಿಸ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಅಲ್ಲಲ್ಲಿ ಬ್ರೂಡರ್ಸ್ ಅಂತ ಹೇಳ್ತೀವಿ, ಬ್ರೂಡರ್ಸ್ ಅಂತ ಹೇಳ್ಬಿಟ್ರೆ ಕಾವು ಉಣಿಕೆಗಳು, ಕಾವು ಕೊಡುವಂತವು. ಅದಕ್ಕೆ ಹಳ್ಳಿಗಳಲ್ಲಿ ಒಂದು ತಟ್ಟೆ ಅಥವಾ ಇದರಿಂದಾನೇ ಕೂಡ ಬಲ್ಬ್ನ ಬಿಟ್ಟು ಹೀಟ್ ಕೊಡ್ತಾರೆ, ಬುಟ್ಟಿಯಿಂದ, ಕಾವು ಬುಟ್ಟಿಯಿಂದ ಹೀಟ್ ಕೊಡ್ತಾರೆ. ಅಥವಾ ಈಗ ಆರ್ಟಿಫಿಷಿಯಲ್ ಆಗಿ ಸೀಮೆ ಎಣ್ಣೆ ಒಲೆನೋ ಅಥವಾ ಸೌದೆನ ಬೆಳಗ್ಗೆನೆ ಬೇಯಿಸೋದ್ರಿಂದ ಹೀಟರ್ ಹಾಕೋಬಹುದು. ಆ ಬಲ್ಬ್ ಬಿಡೋದ್ರಿಂದ, ವಿದ್ಯುತ್ ಶಕ್ತಿ ಹೀಟ್ ಹಾಕೊಳ್ಳೋದ್ರಿಂದ ಮತ್ತೆ ಉಷ್ಣಾಂಶನ ಜಾಸ್ತಿ ಮಾಡ್ಬೇಕಾಗುತ್ತೆ, 2-3 hours. ಆಮೇಲೆ ಟೆಂಪರೇಚರ್ ತಾನಾಗೆ ಮೇಂಟೈನ್ ಆಗುತ್ತೆ. ಈ ಕ್ರಮವನ್ನ ಅನುಸರಿಸಬೇಕಾಗುತ್ತೆ. ಮತ್ತೆ ಲಿಟ್ಟರ್ ಮ್ಯಾನೇಜ್ಮೆಂಟ್ ತುಂಬಾ ಬಹಳ ಪ್ರಮುಖ, ಸತ್ಯ ನಿರ್ವಹಣೆ ಬಹಳ ಪ್ರಮುಖವಾಗಿದ್ದಿರುತ್ತೆ. ಸೊ ಮೊದಲನೇದಾಗಿ ನಾನು ಹೇಳ್ದಂತೆ 20% ಗಿಂತ ತೇವಾಂಶ ಕಡಿಮೆ ಇರಬೇಕು, ಅಷ್ಟಕ್ಕಿಂತ ಕಡಿಮೆ ಇರಬೇಕು ಶೇಕಡ 20%. ಅದರಿಂದ ಜಾಸ್ತಿ ಹೋದ್ರಂತೆ ಈ ಎಲ್ಲಾ ಪ್ರಾಬ್ಲಮ್ಗಳು ನಾನು ಹೇಳಿದಂತೆ ಜಾಸ್ತಿ ಆಗ್ತಾ ಹೋಗ್ತವೆ. ಮೇನ್ ರೋಗ ಬಂದ್ಬಿಟ್ರಂತೂ ಆ ಇರುವಂತ ಎಲ್ಲ ಕೋಳಿ ಅಥವಾ ಕೋಳಿ ಮರಿಗಳು ಸಾವನ್ನಪ್ಪುತ್ತವೆ. ಸೊ ಅದರಿಂದ ಅದೊಂದು ಬಹಳ ಮುಖ್ಯ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ ಲಿಟ್ರಿನ್ ತೇವಾಂಶ ಜಾಸ್ತಿ ಆಗೋ ಸಂಭವ ಇರುತ್ತೆ. ಅದಕ್ಕೋಸ್ಕರ 100 ಚದರ ಅಡಿಗೆ 7-10 kg ಅಂದ್ರೆ 10 kg ಸುಣ್ಣದ ಪುಡಿಯನ್ನ ಉದುರಿಸ್ಬೇಕು ನಾವು 100 ಚದರ ಅಡಿ ಅಂತ ತಗೊಂಡ್ರೆ. ಸೊ ಹಳ್ಳಿಗಳಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇರದೇ ಇರ್ಬೋದು, ಈ ಮೆಥಡ್ ಅನ್ನ ಫಾಲೋ ಮಾಡ್ಬೇಕಾಗುತ್ತೆ. 100 ಚದರ ಅಡಿ ಅಷ್ಟು ಇದ್ರೆ 7-10 kg ಸುಣ್ಣದ ಪುಡಿಯನ್ನ ಉದುರಿಸ್ಬೇಕಾಗತ್ತೆ, ಅಳವಡಿಸ್ಬೇಕಾಗತ್ತೆ. ಮತ್ತೆ ಈ ವಾರಕ್ಕೊಮ್ಮೆ ಲಿಟರ್ನ ತಿರುವೆ ಹಾಕೋಬೇಕು, ರೇಕಿಂಗ್ ಅಂತ ಹೇಳ್ತೀವಿ ಅದನ್ನ, ಅದಕ್ಕೆ ಆದ ಕೆಲವು ಇನ್ಸ್ಟ್ರೂಮೆಂಟ್ಸ್ ಬರ್ತವೆ, ಸೊ ಅದನ್ನ ಯೂಸ್ ಮಾಡ್ಕೊಂಡು ತಿರುವಾಕ್ಬೇಕು, ದಬಾಕೋದು ಅಥವಾ ತಿರುವಾಕೋದು ಮಾಡ್ಬೇಕಾಗುತ್ತೆ. ಮತ್ತೆ ಈ ಸಾಧ್ಯವಾದ್ರೆ ಚಳಿಗಾಲದಲ್ಲಿ ತೇವಾಂಶ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸಿದ್ರೆ ನಮ್ಗೆ ಅದನ್ನ ಒಂದು 2 ಡೇಸ್ ಒನ್ಸ್, ಮೂರ್ ದಿನಕ್ಕೊಂದ್ಸಲಿ, 2 ದಿನಕ್ಕೊಂದ್ಸಲಿ ಅದನ್ನ ತಿರುವಾಗ್ತಾ ಇರ್ಬೇಕು. ಸೊ ಇದರಿಂದ ನಾವು ಒಳಗಡೆನೆ ತೇವಾಂಶ ಉಳ್ಕೊಳ್ಳೋದು, ಬ್ಯಾಕ್ಟೀರಿಯಾ ಗ್ರೋ ಆಗೋದು, ಅಮೋನಿಯಾ ಉತ್ಪತ್ತಿ ಆಗೋದು, ಇದರಿಂದ ಶ್ವಾಸಕೋಶದ ತೊಂದರೆ ಉಂಟಾಗುತ್ತೆ. ಆ ಶ್ವಾಸಕೋಶದ ತೊಂದರೆ ಉಂಟಾದಾಗ ಅವು ಬಹಳ ಬೇಗ ರೋಗಕ್ಕೆ ತುತ್ತಾಗ್ತವೆ, ಉಸಿರಾಟದ ತೊಂದರೆ ಆಗಿ. ಸೊ ಅದನ್ನ ತಡೆಗಟ್ಟಬಹುದು. ಮತ್ತೆ ಇನ್ನೊಂದು ಮುಖ್ಯವಾದದ್ದು ಅಂದ್ರೆ ಈ ನಾನು ಹೇಳದ್ನಲ್ಲ ರಕ್ತಭೇದಿ ಕಾಕ್ಸಿಡಿಯಾ. ಸೊ ಆ ಕಾಕ್ಸಿಡಿಯಾ ಜೀವಾಣುಗಳು ಲಿಟರ್ನಲ್ಲೇ ಉತ್ಪತ್ತಿ ಆಗ್ತವೆ. ಸೊ ಅವು ಮೇವು ತಿಂದಾಗ ಲಿಟರ್ ಅಲ್ಲಿ ಇರೋಂತ ಮೇವಿನ ಜೊತೆಗೆ ಅವು ಕಾಕ್ಸಿಡಿಯಾ ರೋಗಾಣುಗಳು ಸೇರ್ಕೊಂಡು ರಕ್ತಭೇದಿ ಉಂಟಾಗುತ್ತೆ. ಸೊ ಇದು ಬಹಳ ಬೇಗ ಒಂದು ಕೋಳಿಯಿಂದ ಇನ್ನೊಂದು ಕೋಳಿಗೆ ಹರಡುತ್ತೆ. ಸೊ ಇದಕ್ಕೆಲ್ಲ ಮೇನ್ ಕಾರಣ ಅಂದ್ರೆ ತೇವಾಂಶ ಲಿಟರ್. ಸೊ ಅದರ ನಿರ್ವಹಣೆಗೆ ಹೆಚ್ಚಿನ ಹೊತ್ತು ಕೊಡಬೇಕಾಗುತ್ತೆ. ಅಂದ್ರೆ ದಪ್ಪ ಸತ್ಯ ಪದ್ಧತಿಯಲ್ಲಿ ಸಾಕುವಾಗ ವಿಶೇಷವಾಗಿ ಈ ಒಂದು ವಿಷಯಗಳಿಗೆ ಗಮನ ಕೊಡಬೇಕಾಗುತ್ತೆ. ಅಂದ್ರೆ ಈ ಸತ್ಯ ತೇವಾಂಶ ಶೇಕಡ 20%ಕ್ಕಿಂತ ಕಡಿಮೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಶೇಕಡ 20%ಕ್ಕಿಂತ ಜಾಸ್ತಿ ಹೋಗ್ಬಾರ್ದು, ಅದು ಆ ತರ ನೋಡ್ಕೊಂಡ್ರೆ ಬಹಳ ಒಳ್ಳೆಯದು. ಸುಣ್ಣದ ಪುಡಿ ಹಾಕೊಬೇಕಾಗುತ್ತೆ, ಒಣ ವಾತಾವರಣ ಕಾಪಾಡ್ಕೋಬೇಕು, ಒಣ ವಾತಾವರಣ ಕಾಪಾಡಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಈ ಕೋಳಿ ಸಾಕಾಣಿಕೆಯಲ್ಲಿ ಮತ್ತು ಖರ್ಚಿನ ಒಂದು ಬಾಕ್ತು ಅಂತಂದ್ರೆ ಈ ಆಹಾರವನ್ನು ಪೂರೈಕೆ ಮಾಡುವಂತದ್ದು. ಹೌದು, ಚಳಿಗಾಲದಲ್ಲಿ ಆಹಾರ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೇಳಿ. ಸೊ ನಾನು ಮೊದಲೇ ತಿಳಿಸಿದಂತೆ ಕೋಳಿಗಳಲ್ಲಿ ಚಳಿಗಾಲದಲ್ಲಿ ನಾವು ಹೆಚ್ಚಿನ ಆಹಾರ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಬೇಕಾಗುತ್ತೆ, ಯಾಕೆಂದ್ರೆ ನಿರ್ವಹಣೆಗೆ ಅದ ಶಾಖ ಅವೇ ಉತ್ಪತ್ತಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈ ಶಕ್ತಿಯನ್ನು ಹೆಚ್ಚಿಸುವಂತ ವಸ್ತುಗಳು, ಸಸಾರಜನಕ, ಖನಿಜಗಳು, ವಿಟಮಿನ್ಗಳು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ಶಕ್ತಿ ಉತ್ಪಾದನೆಗೆ ಹೆಚ್ಚಿನ ಪಿಷ್ಟ ಪದಾರ್ಥಗಳನ್ನು ಜಾಸ್ತಿ ಕೊಡಬೇಕಾಗುತ್ತೆ. ಪ್ರತಿದಿನ 4-5 ಬಾರಿ ಆಹಾರವನ್ನು ಉಂಡೆ ಆಗದಂತೆ ನೋಡಿಕೊಳ್ಬೇಕು. ಸೊ ಇನ್ನೊಂದು ಪ್ರಾಬ್ಲಮ್ಮು, ಲಿಟರ್ ಉಂಡೆ ಆಗೋದ್ರ ಜೊತೆಗೆ ಈ ಆಹಾರ ಬುಟ್ಟಿಯಲ್ಲಿ ಮೇವಣಿಕೆಗಳು, ನೀರಿಣಿಕೆಗಳಲ್ಲಿ ಇಡ್ತೀವಲ್ಲ, ಅಲ್ಲೂ ಕೂಡ ಉಂಡೆ ಆಗ್ತವೆ. ಅದರಿಂದನೂ ಕೂಡ ಅದರಲ್ಲೂ ಕೂಡ ಬ್ಯಾಕ್ಟೀರಿಯಾ ಗ್ರೋ ಆಗೋಂತ ಪರಿಸ್ಥಿತಿ. ಆಮೇಲೆ ಶಿಲೀಂಧ್ರ ಮುಖ್ಯವಾಗಿ ಲಿಟರ್ನಲ್ಲೂ ಅಷ್ಟೇ, ಬೂಸ್ಟ್ ಅದು ಗ್ರೋ ಆಗಿ ಸ್ಪಾಯ್ಲ್ ಮಾಡ್ತವೆ ಆಹಾರ, ಕೆಟ್ಟೋಗುತ್ತೆ, ಆ ಲಿಟರ್ನು ಕೂಡ ಹಾಳಾಗುತ್ತೆ. ಸೊ ಇವೆಲ್ಲದನ್ನು ಡೈರೆಕ್ಟ್ ಆಗಿ ರೋಗ ಉಂಟು ಮಾಡದೇ ಇದ್ರು ರೋಗ ಉಂಟಾಗುವಂತೆ ಪ್ರಚೋದನೆ ಮಾಡ್ತವೆ. ಕೋಳಿಗಳು ಬಹಳ ಬೇಗ ರೋಗಕ್ಕೆ ತುತ್ತಾಗ್ತವೆ. ಸೊ ಇದನ್ನ ನಾವು ಕೇರ್ ತಗೋಬೇಕಾಗುತ್ತೆ. ಮತ್ತೆ ವಾರಕ್ಕೊಮ್ಮೆ ಆದ್ರೂ ಆಹಾರ ಮತ್ತೆ ಮೇವುಣಿಕೆಗಳು, ನೀರುಣಿಕೆಗಳನ್ನ ಶುದ್ಧ ಮಾಡಬೇಕಾಗುತ್ತೆ. ಅದು ಬಹಳ ಮುಖ್ಯವಾದ, ಬಹಳ ಮುಖ್ಯವಾದ. ಮತ್ತೆ ಅವುಗಳನ್ನ ಪ್ಲೇಸ್ ಮಾಡೋದು ಅಂದ್ರೆ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ನಾವು ಇಡಬೇಕು, ಅಂದ್ರೆ ಒಂದೇ ಕಡೆ ಎಲ್ಲಾ ಮರಿಗಳು ಆಗುವಂತದ್ದು ಆತರ ಮಾಡಬಾರ್ದು. ಅದನ್ನ ನೀಟಾಗಿ ಎಲ್ಲಾ ಕಡೆ ಸಿಗಬೇಕು, ಇಷ್ಟು ಕೋಳಿಗಳಿಗೆ ಇಷ್ಟು ಅಂತೇಳಿ ನಾವು ಇಡಬೇಕಾಗುತ್ತೆ. ಸೊ ಅದನ್ನ ನಾವು ಹೆಚ್ಚಿನ ಗಮನ ಹರಿಸಬೇಕು. ಮತ್ತೆ ಆಹಾರ ಶೇಖರಣೆ ಮಾಡುವಂತ ಜಾಗದಲ್ಲೂ ಕೂಡ ಗಾಳಿ ವ್ಯವಸ್ಥೆ ಇರಬೇಕು, ಯಾವುದೇ ಕಾರಣಕ್ಕೂ ತೇವ ಆಗದಂತೆ ನೋಡ್ಕೊಳ್ಬೇಕು. ಸೊ ಇಲ್ಲಾಂದ್ರೆ ಚೀಲ ಚೀಲದಲ್ಲೇ ಮಡಿಗೆ ಅಲ್ಲಿ ತಿರುವಂಗೆನೆ ಗಟ್ಟಿಯಾಗುತ್ತೆ, ಉಂಡೆಗಳಾಗ್ತವೆ, ಬೂಸ್ಟ್ ಗ್ರೋ ಆಗುತ್ತೆ. ಸೊ ಇದೇ ಕೋಳಿ ಆಹಾರದಲ್ಲಿ ಮುಖ್ಯವಾಗಿ ಬೂಸ್ಟ್ ಒಂದೇ ಮೇನ್ ಪ್ರಾಬ್ಲಮ್. ಸೊ ಅದು ತಿಂದ್ರೆ ಆ ಒಂದು ಮಾಂಸದ ಗುಣಮಟ್ಟ ಹಾಳಾಗುತ್ತೆ, ತೊಂದರೆ ಆಗುತ್ತೆ, ಮನುಷ್ಯನ ತೊಂದರೆ ಆಗುತ್ತೆ. ಅದಕ್ಕಿಂತ ಫಸ್ಟ್ ಹಲವಾರು ಕಾಯಿಲೆಗಳಿಗೆ ಪ್ರಚೋದನೆ ಮಾಡ್ತವೆ ಕೋಳಿಗಳು ಕೂಡ. ಸೊ ಅದರಿಂದ ನಾವು ಅದನ್ನ ತೇವಾಂಶವನ್ನ ಬಹಳ ಮುಖ್ಯವಾಗಿ ನಿರ್ವಹಿಸಬೇಕು, ಜೊತೆಗೆ ಶುದ್ಧವಾದ ನೀರು ಕೂಡ ಕೊಡಬೇಕಾಗುತ್ತೆ, ಶುದ್ಧವಾದ ನೀರನ್ನ ಕೊಡಬೇಕಾಗತ್ತೆ. ಮತ್ತೆ ಯೋಗ್ಯವಾದ ನೀರನ್ನೇ ಕುಡಿಯಲು ಕೊಡಬೇಕು, ಶುದ್ಧವಾದ ನೇಳದನ್ನ ಬ್ಯಾಕ್ಟೀರಿಯಾದಿಂದ ಫ್ರೀ ಇರಬೇಕು, ಮುಕ್ತವಾಗಿರಬೇಕು. ಮತ್ತೆ ಈ ತರ ಕಸ ಕಡ್ಡಿಗಳು ಏನು ಇರಬಾರದು. ಸೊ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ನಾವು ನೀಡಬೇಕಾಗತ್ತೆ. ಮತ್ತೆ ಈ ಎಸ್ಪೆಷಲಿ ಚಳಿಗಾಲದಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಆ ರೋಗಾಣುಗಳು ಬೇಗ ಗ್ರೋ ಆಗ್ಬಿಡ್ತವೆ ಬಾಡಿ ಇದ್ರಲ್ಲಿ, ಬೆಳೀತವೆ, ಬೆಳೆಯೋದ್ರ ಮೂಲಕ ಅವುಗಳಿಗೆ ಹಲವಾರು ರೋಗಗಳು, ಈ ಬ್ಯಾಕ್ಟೀರಿಯಾ ಗ್ರೋ ಆಗಿ ವೈರಸ್ ರೋಗಗಳಿಗೆ ತುತ್ತಾಗುವಂತ ಕಾರಣಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ಆಹಾರದ ನಿರ್ವಹಣೆ ಕಡೆಗೆ ವಿಶೇಷವಾದ ಗಮನ ಕೊಡಬೇಕಾಗುತ್ತೆ. ನೀರನ್ನ ಉತ್ತಮವಾದ ಕ್ವಾಲಿಟಿ ನೀರು ಕೊಡ್ಬೇಕಂತ ಹೇಳಿದ್ರೆ, ಸೊ ಬ್ಲೀಚಿಂಗ್ ಪೌಡರ್ನ 5-7 ಗ್ರಾಮ್ ಅಷ್ಟನ್ನ 1000 ಲೀಟರ್ ಒಳಗಡೆ ನೀರೊಳಗಡೆ ಮಿಕ್ಸ್ ಮಾಡಿಬಿಟ್ಟು, ಸೊ ಅದನ್ನ 3-6 ಗಂಟೆಗಳು ಬಿಟ್ಟು ನಂತರ ಕೋಳಿಗಳಿಗೆ ಕೊಡೋದ್ರಿಂದ ಅದರಲ್ಲಿರುವ ರೋಗಾಣುಗಳು ಕಡಿಮೆ ಆಗುತ್ತೆ, ಪ್ರಮಾಣ ಕಡಿಮೆ ಆಗುತ್ತೆ, ರೋಗಾಣುಗಳೆಲ್ಲ ಸಾಯ್ತವೆ. ಸೊ ಇದನ್ನ ಉತ್ತಮವಾದ ಕ್ವಾಲಿಟಿ ನೀರನ್ನ ಅವಕ್ಕೆ ಕೊಡಬಹುದಾಗುತ್ತೆ. ಇನ್ನ ಈ ಚಳಿಗಾಲದಲ್ಲಿ ಬರುವಂತ ಕೋಳಿಗಳ ರೋಗಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ, ಚಳಿಗಾಲದಲ್ಲಿ ನಾನು ಮೊದಲೇ ತಿಳಿಸಿದಂತೆ ಮುಖ್ಯವಾಗಿ ಆ ಲಿಟರ್ ಮ್ಯಾನೇಜ್ಮೆಂಟ್ ಒಂದು ಸತ್ಯ ನಿರ್ವಹಣೆ. ಸೊ ಅದರಲ್ಲಿ ಶಿಲೀಂಧ್ರಗಳು ಗ್ರೋ ಆಗ್ತವೆ, ಆಹಾರದಲ್ಲಿ ಶಿಲೀಂಧ್ರಗಳು ಗ್ರೋ ಆಗ್ತವೆ, ಮತ್ತೆ ಇದರಿಂದ ಉಸಿರಾಟದ ತೊಂದರೆ ಉಂಟಾಗುತ್ತೆ. ಯಾಕೆ ಅಂದ್ರೆ ತೇವಾಂಶ 25%ಗಿಂತ ಜಾಸ್ತಿ ಆದ್ರೆ ಶಿಲೀಂಧ್ರಗಳು ಗ್ರೋ ಆಗೋದ್ರಿಂದ, ಬ್ಯಾಕ್ಟೀರಿಯಾಗಳು ಗ್ರೋ ಆಗೋದ್ರಿಂದ ಅದರಲ್ಲಿ ಅಮೋನಿಯಾ ಉತ್ಪತ್ತಿ ಆಗುತ್ತೆ. ಅಮೋನಿಯಾ ನಮಗ್ ಗೊತ್ತು, ಒಂಥರ ಘಾಟನ ಅಂಶ, ನೀವು ಕೋಳಿ ಮನೆಗೆ ಒಳಗಡೆ ಹೋದ ತಕ್ಷಣನೇ ಘಾಟ್ ಹೊಡೆದಂಗಾಗುತ್ತೆ. ಸೊ ಅದೇನಕ್ಕಪ್ಪ ಅಂತ ಹೇಳಿದ್ರೆ ಅಮೋನಿಯಾ ಜಾಸ್ತಿ. ಸೊ ಇದು ರೆಸ್ಪಿರೇಟರಿ, ನಮ್ಮ ಉಸಿರಾಟದ ಕೋಳಿಗಳ ಉಸಿರಾಟದ ಸಿಸ್ಟಮ್ ಮೇಲೆ ಬಹಳ ಪರಿಣಾಮ ಉಂಟು ಮಾಡುತ್ತೆ. ಇರಿಟೇಷನ್ ಅಂತ ಹೇಳ್ತೀವಿ, ಇದರಿಂದ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟಿಂಗ್ ಆ ತರ ಇರುತ್ತೆ. ಸೊ ಅದರಿಂದ ಹಲವಾರು ತೊಂದರೆಗಳು, ಉಸಿರಾಟದ ತೊಂದರೆ, ಮತ್ತೆ ಸ್ನೀಸಿಂಗ್ ಅಂತ ಹೇಳ್ತೀವಲ್ಲ ಅದು ಸೀನದು, ಅಮ್ಮಗಳಿಗೆ ಸೆಕ್ರೀಷನ್ಸ್, ನೇಸಲ್ ಸೆಕ್ರೀಷನ್ಸ್, ಕಣ್ಣಿಂದ ಶ್ರವ ಬರೋದು, ಮೂಗಿನಿಂದ ಶ್ರವ ಬರೋದು, ಉಸಿರು ಕಟ್ಟೋ ಅಂತದ್ದು. ಸೊ ಈ ರೀತಿ ತೊಂದರೆಗಳು ಜಾಸ್ತಿ ಆಗ್ತವೆ. ಮತ್ತೆ ಪರಾವಲಂಬಿಗಳು, ನಾನು ಹೇಳದ್ನಲ್ಲ ಕೋಳಿ ಟಿಕ್ಸ್, ಮೈಟ್ಸ್, ಕೋಳಿ ಏನು ಅಂತ ಹೇಳ್ತಾರೆ, ಸೊ ಅದೆಲ್ಲದನ್ನು ಕೂಡ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಕೀಟಗಳು, ಫ್ಲೈಸ್, ಹೌಸ್ ಫ್ಲೈಸ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಇರುವೆಗಳಾಗಿರ್ಬೋದು, ಕೀಟಗಳು, ಬೇರೆ ಬೇರೆ ತರದ ಕೀಟಾಣುಗಳು ಸೇರ್ಕೊಳ್ತವೆ. ಸೊ ಮತ್ತೆ ಇದ್ರ ಜೊತೆಗೆ ಆ ಸ್ಮೆಲ್ಗೆ, ಅದರ ವಾಸನೆಗೆ ಇಲಿಗಳು ಬರುವಂತದ್ದು, ಹೆಗ್ಣಗಳು, ಹಾವುಗಳು, ಅವು ಕೂಡ ಹೆಚ್ಚಾಗ್ತವೆ. ಸೊ ಆದ್ರಿಂದ ನಾವು ಇವೆಲ್ಲಾನು ಕೂಡ ರೋಗಗಳು ಉಲ್ಬಣಗೊಳ್ಳಕ್ಕೆ ಸಹಾಯ ಮಾಡ್ತವೆ. ಸೊ ಅದರಿಂದ ಚಳಿ ತಡೆಯಲು ಒಂದೇ ಕಡೆ ಎಲ್ಲಾ ಕೋಳಿ ಮಲಗುವುದರಿಂದ ಉಸಿರಾಟದ ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ. ಒಂದರಿಂದ ಒಂದಕ್ಕೆ ಯಾವ ರೀತಿ ಸ್ಪ್ರೆಡ್ ಆಗುತ್ತಪ್ಪ ಅಂದ್ರೆ, ಎಷ್ಟೇ ನಾವು ದೊಡ್ಡ ಮನೆ ಕೊಟ್ಟರು ಕೂಡ ಚಳಿ ಅವಾಯ್ಡ್ ಮಾಡ್ಕೊಳ್ಳಕ್ಕೆ ಕೋಳಿಗಳೆಲ್ಲ ಒಂದ್ ಕಡೆ ಮೂಲೆನಲ್ಲಿ ಹೋಗ್ಬಿಡ್ತವೆ. ಸೊ ಅದರಿಂದ ಬೇಗ ರೋಗ ಹರಡಕ್ಕೆ, ಒಂದು ಕೊಂದಕ್ಕೆ ಹರಡಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಒಂದು ಅದೇ ಮುಖ್ಯವಾದ ಅಂಶವಾಗಿದೆ. ಮತ್ತೆ ಪರಾವಲಂಬ ಜೀವಿಗಳು ಅಲ್ಲ, ಅದರಲ್ಲೂ ಕಾಕ್ಸಿಡಿಯಾ ರಕ್ತಭೇದಿ ಕಾಯಿಲೆ ಅತಿ ಹೆಚ್ಚು ಕಾಕ್ಸಿಡಿಯಾ ಪರಾವಲಂಬಿ ಜೀವಿಗಳನ್ನ ಲಿಟ್ಟರ್ನ ತೇವಾಂಶದಿಂದಾಗಿ ಹೆಚ್ಚಾಗುತ್ತೆ. ಸೊ ಇದನ್ನು ಕೂಡ ನಾವು ನಿರ್ವಹಿಸಬೇಕಾಗತ್ತೆ. ಸೊ ಉತ್ತಮವಾದ ಸತ್ಯ ನಿರ್ವಹಣೆ, ಸರಾಗವಾದ ಗಾಳಿ, ಸರಿಯಾದ ಕೋಳಿ ಮನೆಯ ಉಷ್ಣಾಂಶದಿಂದ ಚಳಿಗಾಲದಲ್ಲಿ ಬರುವಂತಹ ಈ ಹಲವಾರು ರೋಗಗಳನ್ನು ನಾವು ತಡೆಗಟ್ಟಬಹುದು. ಇನ್ನು ಈ ಒಂದು ಕೋಳಿಗಳಲ್ಲಿ ಬರುವಂತಹ ರೋಗಗಳು ಯಾವ್ಯಾವು ಅಂತೀರಿ ಚಳಿಗಾಲದಲ್ಲಿ? ಚಳಿಗಾಲದಲ್ಲಿ ನಾವು ಹಲವಾರು ಶ್ವಾಸಕೋಶದ ತೊಂದರೆಗಳನ್ನು ಕಾಣ್ಬೋದು. ಸೊ ಕೊಕ್ರೆ ರೋಗ ಅನ್ನೋದನ್ನ ನಾವು ಕಾಣ್ಬೋದು. ಈ ಸಾಲ್ಮೊನೆಲೋಸಿಸ್ ಅಂತಾನು ಹೇಳ್ತೀವಿ. ಅಂದ್ರೆ ಕೊಕ್ರೆ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತ? ಸೊ ರೋಗ ಪೀಡಿತ ಕೋಳಿಗಳಿಗೆ ಉಸಿರಾಡಲು ತೊಂದರೆ ಆಗುತ್ತೆ, ಹಸಿರು ಬಣ್ಣದ ಭೇದಿ ಆಗುತ್ತೆ, ಹಸಿರು ಬಣ್ಣದ್ದು, ಮತ್ತೆ ಕತ್ತು ಮತ್ತೆ ತಲೆಯಲ್ಲಿ ನರ ದೌರ್ಬಲ್ಯ ಕಾಣಿಸುತ್ತೆ. ಅವ್ರು ಹೇಳ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಕತ್ ಮುರ್ಕೊಂಡು ಸತ್ತೋಯ್ತು ಅಂತ ಹೇಳ್ತಾ ಇರ್ತಾರೆ ಕೋಳಿಗಳು. ಸೊ ಅವು ಸಾಯ್ಬೇಕಾದ್ರೆ ಕತ್ತು ಜೋತ್ ಬಿದ್ದಂಗಾಗಿರುತ್ತೆ. ಈಗ ರೋಗ ಕಂಡ ಎರಡು ಮೂರು ದಿನಗಳಲ್ಲಿ ಸರಿಯಾದ ಚಿಕಿತ್ಸೆ ಲಭಿಸದಿದ್ದಲ್ಲಿ ಕೋಳಿಗಳು ಸಾಯ್ತವೆ. ಸೊ ಅಬ್ಸರ್ವೇಷನ್ ಮಾಡ್ಬೇಕಾಗುತ್ತೆ. ಸತ್ತ ಕೋಳಿಗಳನ್ನು ಕೊಯ್ದು ನೋಡಿದಾಗ ಅದರಲ್ಲಿ ಜಠರದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿಂದ ರಕ್ತ ಬಂದಿರುವುದು ಕಂಡು ಬರುತ್ತೆ. ಅದಕ್ಕೆ ಅದೇ ಆದಂತ ಕೆಲವಾರು PM ಇದನ್ನ ನಾವು ಡಾಕ್ಟರ್ಸ್ ನಾವು ಮಾಡಿ ನೋಡ್ತೀವಿ. ಸೊ ರೈತರ ಲೆವೆಲ್ ಅಲ್ಲಿ ಏನಂತ ಹೇಳಿದ್ರೆ ಆ ಕೋಳಿಗಳ ಚಲನವಲನದ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಮತ್ತೆ ಯಾವ ರೀತಿ ಅಂದ್ರೆ ಕತ್ ಮುರ್ಕೊಂಡಿರೋದು ಅದೆಲ್ಲಾದ್ರೂ ಅಬ್ಸರ್ವ್ ಮಾಡಿದ್ರೆ ಒಂದ್ ಕೋಳಿಲಿ ಇದ್ರೆ ಎಲ್ಲಾ ಕೋಳಿಗಳಿಗೂ ಬೇಗ ಬರೋ ಸಾಧ್ಯತೆ ಇರುತ್ತೆ. ಇದು ವೈರಸ್ ಬರುವಂತ ರೋಗ, ರಾಣಿಕೇಟ್ ರೋಗ ಅಂತಾನು ಹೇಳ್ತೀವಿ ಇದಕ್ಕೆ. ಸೊ ಅದನ್ನ ನಾವು ತಡೆಗಟ್ಟಬೇಕಾಗುತ್ತೆ. ಅದಕ್ಕೆ ಲಸಿಕೆ ಕ್ರಮಗಳಿದೆ, ಅದನ್ನ ತಿಳಿಸ್ತೀನಿ ನಾನು ಮುಂದೆ. ಅಂದ್ರೆ ಒಟ್ಟಾರೆ ಏನು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ರೋಗಗಳ ಬಗ್ಗೆ ನಾನು ಹೇಳದ್ನಲ್ಲ, ವೈರಸ್ ಪ್ರಾಬ್ಲಮ್ಸ್ ಬರಬಹುದು, ಅಥವಾ ಪರೋಪಜೀವಿಗಳು, ಈ ಕಾಕ್ಸಿಡಿಯೋಸಿಸ್ ಪ್ರಾಬ್ಲಮ್ ಬರುದು, ಸಾಲ್ಮೊನೆಲೋಸಿಸ್ ಬರುತ್ತೆ, ಮುಖ್ಯವಾಗಿ ಈಕೋಲೈ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅದು ಕೋಲಿ ಬೆಸಿಲೋಸಿಸ್ ಅಂತ ಹೇಳ್ತೀವಿ. ಸೊ ಈ ರೋಗಗಳ ಬಗ್ಗೆನೇ ನಾವು ಹೆಚ್ಚಿನ ಮಾಹಿತಿ ತಿಳ್ಕೊ, ಒಂದೊಂದು ರೋಗಕ್ಕೂ ಕೂಡ ನಾವು ಹಲವಾರು ಮಾಹಿತಿಗಳನ್ನ ನಾವು ತಿಳ್ಕೊಬೇಕಾಗುತ್ತೆ. ಬಟ್ ಚಳಿಗಾಲದಲ್ಲಿ ಈ ಎಲ್ಲಾ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ರೋಗ ಯಾವ ರೀತಿ ಅಂತ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ನಿರ್ವಹಣೆ ಮಾಡಿಲ್ಲ. ಏನು ನಿರ್ವಹಣೆ ಮಾಡಬೇಕಾಗುತ್ತೆ? ನಿರ್ವಹಣೆ ಮಾಡಿಲ್ಲ ಅಂತ ಹೇಳಿದ್ರೆ, ಸೊ ಅದಕ್ಕೆ ಸಮಗ್ರವಾಗಿ ನಿರ್ವಹಣಾ ಕ್ರಮಗಳು, ಇದು ಚಳಿಗಾಲದ ಬಗ್ಗೆ ಮಾಹಿತಿ ತಗೊಂಡಾಗ ಆಹಾರ ಪೂರೈಕೆ ಪ್ರಮಾಣವನ್ನು ಹೆಚ್ಚಿಸಬೇಕಾಗತ್ತೆ. ಉದಾಹರಣೆಗೆ ದಿನಕ್ಕೆ 50 ಗ್ರಾಮ್ಗಳು ಕೊಡ್ತಾ ಇದ್ರೆ ಒಂದು ಕೋಳಿಗೆ 60 ಗ್ರಾಮ್, ಒಂದು 10 ಗ್ರಾಮ್ ಜಾಸ್ತಿ. ನಾನು ಹೇಳಿದೆ ಏನಕ್ಕೆ ಅಂತ, ಉಷ್ಣಾಂಶ ಉತ್ಪತ್ತಿ ಆಗೋದಕ್ಕೋಸ್ಕರ. ಮತ್ತೆ ಕೋಳಿಗಳು ಒಂದೇ ಕಡೆ ಗುಂಪಾಗಿ ಕೂಡಿಕೊಳ್ಳದಂತೆ ಮಾಡಲು ಸಮ ಅಂತರದಲ್ಲಿ ನೀರು ಮತ್ತೆ ಆಹಾರ ಮೇವುಣಿಕೆಗಳು, ನೀರುಣಿಕೆಗಳನ್ನ ನಾವು ಇಡಬೇಕಾಗತ್ತೆ. ಸಾಧ್ಯವಾದಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರು, ಅಂದ್ರೆ ತುಂಬಾ ಕೋಲ್ಡ್, ಚಳಿಗಾಲದಲ್ಲಿ ಆಲ್ರೆಡಿ ಕೋಲ್ಡ್ ಇರುತ್ತೆ, ಅದನ್ನ ಅವಾಯ್ಡ್ ಮಾಡಬೇಕು. ಉಗುರು ಬೆಚ್ಚಗಿನ ನೀರು ಕೊಡೋದು ಒಳ್ಳೆಯದು. ಮತ್ತೆ ಇದರ ಒಟ್ಟಿಗೆ ಕಾಲಕಾಲಕ್ಕೆ ಲಸಿಕೆಗಳನ್ನ ಹಾಕ್ಸ್ಬೇಕು. ಈ ಲಸಿಕೆಗಳನ್ನ ಹಾಕ್ಸೋದೇ ಒಂದು ದೊಡ್ಡ ಲಿಸ್ಟ್. ಅಂದ್ರೆ ಪ್ರತಿ ಒಂದು ಅವು ಹುಟ್ಟಿದ ದಿನದಿಂದ ಸ್ಟಾರ್ಟ್ ಆಗಿ ಒಂದು ವಾರ, ಒಂದು ತಿಂಗಳು, ಆರು ತಿಂಗಳಿಗೊಂದ್ಸರಿ, ಒಂದ್ ವರ್ಷಕ್ಕೊಂದ್ಸರಿ ಹಲವಾರು ಲಸಿಕೆಗಳನ್ನ ನಾವು ಕೊಡ್ಬೇಕಾಗುತ್ತೆ. ಸೊ ಮತ್ತೆ ಬೆಡ್ಡಿಂಗ್ ಮೆಟೀರಿಯಲ್ ಅಂದ್ರೆ ಲಿಟರ್, ನಾನು ಹೇಳಿದ್ನಲ್ಲ, ಸತ್ತೆ ನಿರ್ವಹಣೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಬೇಕು. 20% ಗಿಂತ ಹೆಚ್ಚಿಗೆ ತೇವಾಂಶ ಇಲ್ದಂಗೆ ನೋಡ್ಕೋಬೇಕಾಗುತ್ತೆ. ವಾರ ವಾರಕ್ಕೂ ಅದನ್ನ ರೇಕಿಂಗ್ ತಿರುವಾಗ್ತಾ ಇರಬೇಕು. ಮತ್ತೆ ಸಾಧ್ಯವಾದಲ್ಲಿ ತುಂಬಾ ಒದ್ದೆ ಇದ್ರೆ ಅದನ್ನ ರೀಪ್ಲೇಸ್ ಬದಲಾಯಿಸಬೇಕಾಗತ್ತೆ. ಮತ್ತೆ ಅದಕ್ಕೆ ನಾನು ಹೇಳದ್ನಲ್ಲ, ಅದೇ ರೀತಿ 500-600 ಗ್ರಾಂನಷ್ಟು ಇದು ಸುಣ್ಣದ ಪುಡಿಯನ್ನ ನಾವು ಸಿಂಪಡಿಸಬೇಕಾಗತ್ತೆ. ಸೊ ಮತ್ತೆ ರಾಣಿಕೀಟ್ ರೋಗ ನಿಯಂತ್ರಣಕ್ಕಾಗಿ ನಾವು ಎಫ್ ಮತ್ತೆ ಲಸೋಟಾ ಎಂಬ ಸ್ಟ್ರೈನ್ ವ್ಯಾಕ್ಸಿನ್ಸ್ ಇರುತ್ತೆ. ಸೊ ಬೇರೆ ರೋಗಗಳಿಗಿಂತ ಇದು ಬಹಳ ಅಪಾಯಕಾರಿ ಮತ್ತೆ ಬೇಗ ಸಾವನ್ನ ಉಂಟು ಮಾಡುತ್ತೆ. ಅದನ್ನು ನಾವು ನೀರಿನಲ್ಲಿ ಕೊಡ್ಬೋದು, ನೀರಿನಲ್ಲಿ ಬಟ್ಟೆ ಇಳಿಸೋ ಮೂಲಕ ಕೊಡ್ಬೇಕಾಗತ್ತೆ. ಈ ಲಸಿಕೆಯನ್ನ 6ನೇ ವಾರ ಮತ್ತೆ 21, 25, 40 ನಾವು ಬೂಸ್ಟರ್ ಡೋಸಸ್ ನ ಪುನರಾವರ್ತಿಸಬೇಕಾಗತ್ತೆ. ಸೊ ಇದರಿಂದ ಈ ರೋಗವನ್ನ ನಾವು ತಡೆಗಟ್ಟಬಹುದು. ರೈತ ಬಾಂಧವರೇ ಮತ್ತೆ ರೈತ ಮಹಿಳೆಯರೇ, ತಮಗೆ ಈ ಚಳಿಗಾಲದಲ್ಲಿ ಕೋಳಿಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಆಯ್ತು ಅಂದ್ರೆ ಡಾಕ್ಟರ್ ಬಿ ಆರ್ ಸುಮತಿಯವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9945064174. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9945064174. ತುಂಬ ಸಂತೋಷ ಡಾಕ್ಟರ್ ಸುಮತಿಯವರೇ, ತಾವಿದುವರೆಗೂ ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಚಳಿಗಾಲದಲ್ಲಿ ಕೋಳಿಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಕೇಳುಗರೇ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ಕೋಳಿಗಳ ನಿರ್ವಹಣೆ ಕುರಿತು ಬೆಂಗಳೂರು ಹೆಬ್ಬಾಳದ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ವಿಜ್ಞಾನಿ ಡಾ ಬಿಆರ್ ಸುಮತಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಹೌದ್ಬಿಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ? ಹಾ, ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.